ಮತ್ತು ಒಳ್ಳೆ ನಾವು ಇಂಥವೆಲ್ಲ ಹಣ್ಣಿನ ಫಲ ಮಾಡ್ಬೇಕನ್ನೋದು ಒಂದು ರೈತರ ಮುಖಾಂತರ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿ ನಾವು ಈ ಥರ ಮಾಡ್ಕೊಂತ ಹೊಂಟಿದ್ರಿ ಸರ. ಹನುಮಂತಪ್ಪರೇ, ಸಾಮಾನ್ಯ ಈ ಶೇಂಗಾ ಈ ಥರದ ಬೆಳೆಗಳನ್ನು ಬೆಳೀತಾಯಿದ್ದಂಥ ಹನುಮಂತಪ್ಪರು ದಿಢೀರ್ನಂತೇಳಿ ಈ ಪಪ್ಪಾಯಿ ಬೆಳೆಯನ್ನು ಬೆಳೀಲಿಕ್ಕೆ ಶುರು ಮಾಡಿದ್ರಿ. ಆರಂಭದಲ್ಲಿ ಪಪ್ಪಾಯಿಯ ಒಂದು ಸಸಿಯ ನಾಟಿ ಕ್ರಮ ಮತ್ತು ಈ ಒಂದು ಪಪ್ಪಾಯಿ ಬೆಳೆ ಬಗ್ಗೆ ಮಾಹಿತಿಯನ್ನಾಗಲಿ ಅಥವಾ ಬೆಳೆಯುವಂಥ ಕ್ರಮ ಇದ್ರ ಬಗ್ಗೆ ಮಾಹಿತಿಯೆಲ್ಲ ಎಲ್ಲಿಂದ ಪಡ್ಕೊಂಡ್ರಿ ಅಂತ? ನಾವು ರೀ ಸರ, ಹಿಂಗೆ ರೀ ನಮ್ಮ ತಮ್ಮರು ಅವರು ಗೌರ್ಮೆಂಟ್ ಜಾಬ್ ಇದ್ರಿ, ಅವರು ಜಾಬ್ ಇದ್ರೆ ಅವ್ರಲಿಂದ ರೀ ಸರ, ನೀವು ಮಾಡ್ರಪ್ಪ ಇದ್ರಲಿಂದ ಲಾಭ ಐತಿ, ಇವನ್ನೆಲ್ಲ ಬಿಡ್ರಿ, ಆಳಿಂದ ಖರ್ಚು ಕಮ್ಮಿ, ಇಂಥ ವಾಕ್ಯಂತವ್ರು ಅಂತ ಹೇಳಿದ್ರಿ ಸರ. ಹಂಗಾಗಿ ಅವರು ನಮಗೆ ಒಂದು ಪುರಸ್ತ ಕೊಟ್ರಿ ಸರ, ಅದರಲಿಂದ ಎಲ್ಲ ನಾವು ಅಗಿ ತರಿಸಿ ಇದನ್ನು ಮಾಡಿ ಅವ್ರು ಬಂದು ಹೇಳ್ಕೊಟ್ರಿ ಸರ್ ತೋಟದಾಗ ಬಂದು. ಆ ನಂತರ ಮಾಡ್ಕೊಂಡೋಗಿ ನಮ್ಗೆ ಹಣ್ಣಿನ ಫಲ ನಮಗೆಲ್ಲ ಅನುಕೂಲ ಆತ್ರಿ ಸರ್. ಈ ಪಪ್ಪಾಯಿ ಬೆಳೆಯ ಒಂದು ಜಮೀನನ್ನು ಆರಂಭಿಕವಾಗಿ ಹೇಗೆ ಸಿದ್ಧ ಮಾಡಿಕೊಂಡ್ರಿ, ಮತ್ತು ಎಷ್ಟು ಸಾಲಿನ ಅಂತರ ಮತ್ತು ಸಸಿಯಿಂದ ಸಸಿಗೆ ಅಂತರವನ್ನು ಎಷ್ಟು ಬಿಟ್ರಿ ಅಂತ? ನಾವು ಗಿಡದಿಂದ ಗಿಡಕ್ಕೆ 6 ಫುಟ್ ರೀ ಸರ, ಸಾಲಿಂದ ಸಾಲಿಗೆ 6 ಫುಟ್ ರೀ ಸರ. ಹಂಗಾಗಿ 8 ಫುಟ್ ಬಿಟ್ರೆ ದೊಡ್ಡ ಟ್ಯಾಕ್ಟ್ರಿ ಎಲ್ಲ ಹೋಗೋರಿ ಸರ, 6 ಫುಟ್ ಆದ್ರೆ 1 ಎಕ್ರೆಕ್ಕೆ 1,200 ಸಸಿ ಹೋಗೋರಿ ಸರ, ಮತ್ತು 8 ಫುಟ್ ಮಾಡ್ಕೊಂಡ್ರೆ 1,000 ಸಸಿ ಹೋಗೋರಿ ಸರ. ಹಂಗಾಗಿ ನಾವು 8 ಫುಟ್ ಮಾಡ್ಕೊಂಡಿರಿ ಸರ. ವಾಸಲ್ಲೇ ಮೊದಲು 6 ಫುಟ್ ಮಾಡಿದ್ದೀವಿ ಸರ, ಒಂಚೂರು ಹತ್ತಾತು, ನಮ್ಗೆ ಹೋಗು ಬರೋಕೆ ತ್ರಾಸ ಆಗತ್ತೆ ಮಾಲು ಹೊರಕ್ಕೆ. ಹೀಗಾಗಿ 8 ಫುಟಿಗೆ ಮಾಡಿರಿ ಸರ, ಅದ್ರಾಗ ದೊಡ್ಡ ಟ್ಯಾಕ್ಟ್ರಿ ಹೊಡಿತೀವಿ. ಈಗ ಒಮ್ಮೆಲೆ ಬೆಳೆ ದೊಡ್ಡದಾಗಿಂದ ಒಂಚೂರು ಸಣ್ಣ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಹಚ್ಚಿ ನಾವೆಲ್ಲ ಯೂಸ್ ಮಾಡ್ತೀರಿ ಸರ. ಹನುಮಂತಪ್ಪರ, ಈ ಪಪ್ಪಾಯಿ ಬೆಳೆಗೆ ಈ ನೀರಾವರಿಯ ಪ್ರಾಮುಖ್ಯತೆ ಬಹುಮುಖ್ಯವಾದದ್ದು. ಈ ನೀರಾವರಿ ಪದ್ಧತಿನ ಹೇಗೆ ಈ ಕಾಲುವೆ ಮುಖಾಂತರ ಹರಿಸುವ ಪದ್ಧತಿ ಅಥವಾ ಈ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಥವಾ ಈ ಪೈಪ್ ಮುಖಾಂತರ ನೀರನ್ನು ಕೊಡುವಂಥ ಯಾವ ಪದ್ಧತಿನ ಅನುಸರಿಸಿದ್ರಿ ಇದರಲ್ಲಿ? ನಾವು ಡ್ರಿಪ್ಪಿನ ಮುಖಾಂತರನ ಕೊಡ್ತಿದ್ರು. ನಾವೆಲ್ಲ ಕಾಲ್ಯಾವ್ದ ನೀರು ಅಂದ್ರೆ ಸಾಲಗಲ್ಲ ಸರ್, ಮಳೆಗಾಲ ಕಮ್ಮಿ ಆಗಿಬಿಟ್ರೆ ಅಂತರ್ಜಲ. ಹಂಗಾಗಿ ನಾವು ಈಗ ಡ್ರಿಪ್ಪಿನ ಮುಖಾಂತರನ ನೀರು ಕೊಡ್ತಿದ್ದೀವಿ ಸರ್, ಒಂಚೂರು ಉಳಿತಾಯ ಆಗತ್ತನ್ನ ಸಲುವಾಗಿ. ಹಂಗಾಗಿ ಅನುಕೂಲ ಆಗುತ್ತೆ ಸರ್. ಈ 6 ಅಡಿ ಅಂತರದಲ್ಲಿ ಸಾಲಿನಿಂದ ಸಾಲಿಗೆ ಸಸಿಯಿಂದ ಸಸಿಗೆ ಬಿಟ್ಟಂತ ಇನ್ನು ಉಳಿದಂಥ ಜಾಗದಲ್ಲಿ ಏನಾದರೂ ಬೇರೆ ಬೆಳೆ ಬೆಳೀಲಿಕ್ಕೆ ಸಾಧ್ಯತೆ ಏನಾದರೂ ಇತ್ತ ಹನುಮಂತಪ್ಪರ, ಅಥವಾ ತಾವೇನಾದರೂ ಬೆಳೆದ್ರ? ನಾವು ಏನು ಹಾಕಿಲ್ಲ ಸರ್, ಅದರಿಂದ ಚೆಂಡು ಹೂವು ಹಾಕ್ಬೋದು ರೀ, ರೋಗ ಬರಲಾರ್ದು. ಮತ್ತು ಏನಾರು ಬದ್ಲಿದ್ದು ಹಾಕಿದ್ರೆ ಆ ಗಿಡಕ್ಕೆ ರೋಗ ಅಟ್ಯಾಕ್ ಹಾಕತ್ತನ್ನಕ್ಕೆ ಸರ್ ನಾವು ಏನು ಹಾಕಿಲ್ರಿ. ನಾವು ಹಾಕಿರೋದು ಬರೀ ಪಪ್ಪಾಯಿ ಒಂದ ಮಾಡ್ತಾರೆ, ಮತ್ತೇನಿಲ್ಲ ಅದ್ರೊಳಗೆ ಕಸ ಎಲ್ಲ ಸ್ವಚ್ಛ ಮಾಡ್ಕೊಂತ ಸಗಣಿ ಗೊಬ್ಬರ ಹಾಕ್ಯಂತ ಒಟ್ಟು ನಾವು ಜೀವಾಮೃತ ಎಲ್ಲ ಮಾಡಿ ಸಾವಯವ ಗೊಬ್ಬರ ಮಾಡಿ ನಮಗೆಲ್ಲ ಅನುಕೂಲ ಆಕ್ಯಂತ ಇದು ಮಾಡಿದ್ರಿ ಸರ್. ಅದರಿಂದ ಚೆಂಡು ಒಂದು ಬೆಳಿಬೋದ್ರಿ ಸರ್, ಆದ್ರೆ ರೋಗ ಅಟ್ಯಾಕ್ ಹಾಕತ್ತನ್ನಕ್ಕೆ ಬದ್ಲಿದ್ದು ಯಾವ ತರಕಾರಿ ಏನು ಮಾಡಲ್ರಿ. ಅದ್ರಾಗ ಸಂಪೂರ್ಣವಾಗಿ ಸಾವಯವ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಈ ಥರಗಳನ್ನೆಲ್ಲ ಬಳಸ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ, ಅಲ್ಲಿ ಖರ್ಚು ಕಡಿಮೆ ಆಗಿರಬೇಕು ಒಂದಿಷ್ಟು? ಹೌದ್ರಿ ಸರ್, ಖರ್ಚು ಕಮ್ಮಿ ಆದಕ್ಕೆ ಮತ್ತು ನಾವೆಲ್ಲ ಸಾವಯವ ಗೊಬ್ಬರನ ಇದನ್ನು ಮಾಡಿದ್ರಿ ಸರ್, ದನಗಳು ಮಾಡ್ಕೊಂಡು ಎಲ್ಲ ಖರ್ಚು ಕಮ್ಮಿ ಮಾಡ್ಕೊಂಡು ಈ ರೀತಿ ನಾವು ಫಲ ಪಡೆದಿರಿ ಸರ್. ಯಾವ ತಳಿಯ ಪಪ್ಪಾಯಿ ಬೆಳೆಯನ್ನು ಬೆಳೀತಾ ಇದ್ದೀರಿ ಸದ್ಯ ತಾವು? ಅದು ತಾಯ್ವಾನ್ ರೆಡ್ ತಳಿ ಸರ್, ಅದರಿಂದ ನಾವು ಇದನ್ನು ಹೇಳಿದ್ರಿ ಸರ್, ಆ ಥರ ನಾವು ತಾಯ್ವಾನ್ ರೆಡ್ ತಳಿ ತರಿಸಿದ್ರಿ ಸರ್. ಎಲ್ಲಿಂದ ತರಿಸಿದ್ರಿ? ನಾವು ಮಹಾರಾಷ್ಟ್ರದಿಂದ ತರಿಸಿದ್ರಿ ಸರ್, ಒಂದು ಸಸಿಗೆ 11 ರೂಪಾಯಿ ಸರ್, ಅವ್ರ ತಂದು ಇಲ್ಲಿ ಇಳಿಸೋದ್ರಿ ಸರ್. ಇನ್ನು ನಾಟಿ ಮಾಡಿದಂಥ ಒಂದು ಕ್ರಮ? ನಾಟಿ ಮಾಡಿದಂಥ ಅಲ್ಲಿ ಮಹಾರಾಷ್ಟ್ರದಿಂದ ತರಿಸಿದ್ರೆ ಮಾಡಿದ್ರೆ ನಾವು ಬಂದು ಮರುದಿನ ಅಥವಾ ಒಂದಿನ ಇಲ್ಲಿ ನಮ್ಮ ವಾತಾವರಣಕ್ಕೆ ಸೆಟ್ಟಿಂಗ್ ಆಗ್ಬೇಕ್ರಿ ಸರ್, 2 ದಿನ ತಡೆದು ನಾವು ನಾಟಿ ಮಾಡಿದ್ರಿ ಸರ್. ಅವಾಗೆ ಹೊಸದು ಇದು ನಾಟಿ ಕ್ರಮ, ಮತ್ತು ಪಪ್ಪಾಯಿ ಬೆಳೆಯ ಬೇರೆ ಪ್ರದೇಶದಿಂದ ತಂದು ಇಲ್ಲಿ ನಾಟಿ ಮಾಡಿ ಬೆಳೆದು ಅವುಗಳನ್ನು ನೋಡ್ಕೊಳ್ಳೋದು ಕಷ್ಟ ಆಗಿತ್ತು ಆರಂಭದಲ್ಲಿ. ಹ್ಞೂ ರೀ ಸರ್, ಮತ್ತು ನೋಡ್ಕೊಂಡು ಕಷ್ಟ ಆಯ್ತು ರೀ, ಮತ್ತು ಅದು ಒಂಚೂರು ನಮ್ಮ ವಾತಾವರಣಕ್ಕೆ ಸೆಟ್ಟಿಂಗ್ ಆಗ್ಬೇಕು ರೀ ಸರ್. ಹಂಗಾಗಿ ಇಂದಲ್ಲಿ ಹಚ್ಚಿರೋ ಅದು ನಮ್ಮ ವಾತಾವರಣಕ್ಕೆ ಹೊಂದ್ಕೆಗಿಲ್ರಿ, ಇಲ್ಲಿ ನಮ್ಗೆ ಬಿಸಿಲು ಒಂಚೂರು ಜಾಸ್ತಿ ಇರ್ತೀರಿ ಸರ್. ಹಂಗಾಗಿ ಅದಕ್ಕೆ 2 ದಿನ ತಡೆದು ನಮ್ಮ ವಾತಾವರಣಕ್ಕೆ ಇದಾಗಿಂದೆ, ಮತ್ತು ಸಾಯಂಕಾಲ ಮುಂಜಾನೆ ಬೆಳಗ್ಗೆ ಹಚ್ಕೊಂಡು ಬಿಸಿಲದಲ್ಲಿ ನೀರು ಕುಟ್ಕೊಂತ ಸ್ವಲ್ಪ ಒಂದೊಂದು ಲೀಟ್ರ್ ನೀರು ಒಂದೊಂದು ಗಿಡಕ್ಕೆ ಕೊಟ್ಕೊಂಡು ನಾವು ಈ ಥರ ಮಾಡಿದ್ದೀವಿ ಸರ್. ಈಗಾಗಲೇ ಈ ಪಪ್ಪಾಯಿಯ ಬೆಳೆಯನ್ನ 2 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ್ದೀರಿ, ಮತ್ತು ಇದು ಕೊಡುವಂಥ ಒಂದು ಬೆಳೆಯ ಇಳುವರಿಯ ಪ್ರಮಾಣ ವಾರ್ಷಿಕವಾಗಿ ಎಷ್ಟು ಸಾರಿ ಒಂದು ವರ್ಷದಲ್ಲಿ ನಾವು ಈ ಬೆಳೆ ನಿರೀಕ್ಷೆ ಮಾಡ್ಬೋದು? ನಾವು 1 9 ತಿಂಗಳು ಬೆಳೆಸ್ಬೇಕ್ರಿ ಸರ್. 9 ತಿಂಗಳು ಬೆಳೆಸಿಂದೆ ಅದು 6 ತಿಂಗಳು ಕಟೋ ಮುಗಿತೈತ್ರಿ, 6 ತಿಂಗಳಿಗೆ ಖಾಲಿ ಆಗುತ್ತೆ ಸರ್. ಆ ನಂತರ ಅದರಿಂದ ನಮ್ಗೆ ಒಳ್ಳೆ ಮಾರ್ಕೆಟ್ ರೇಟ್ ಸಿಗ್ತೀರಿ ಸರ್, ಎಲ್ಲ ಅದರಿಂದ ನಮ್ಗೆ ಒಳ್ಳೆ ಲಾಭ ಆಗುತ್ತೆ ಸರ್, ಅದರಿಂದ ಚಲೋ ಆತ್ರಿ. ಒಂದು ಸಾರಿ ನಾಟಿ ಮಾಡಿದಂಥ ಈ ಪಪ್ಪಾಯಿ ಬೆಳೆಯಿಂದ ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಈ ಇಳುವರಿಯನ್ನು ನಿರೀಕ್ಷೆ ಮಾಡ್ಬೋದು ಹನುಮಂತಪುರ? ಅದು 1.5 ವರ್ಷ ಫಲ ಸಿಗುತ್ತೆ ಸರ್, ಅಲ್ಲಿಂದ ಅತ್ತಾಗ ಬರ್ತೀರಿ ಸರ್, ಸೈಜ್ ಕಮ್ಮಿ ಆಗುತ್ತೆ, ಮಾರ್ಕೆಟಿಗೆ ರೀಸ್ ಆಗಂಗಿಲ್ಲ ಸರ್. ಹಂಗಾಗಿ ನಮ್ಗೆ 1.5 ವರ್ಷದ ಮಟ್ಟ ಮಾತ್ರ ಮಾರ್ಕೆಟಿಗೆ ಮಾರಾಟಕ್ಕೆ ಅನುಕೂಲ ಆಗುತ್ತೆ ಸರ್. ಒಂದು ಸಸಿಯ ಬೆಳೆ ನಾವು ಕಟಾವು ಮಾಡಿ ಆದ ನಂತರ ಪಕ್ಕದಲ್ಲಿ ಒಂದು ಕುಡಿ ಹೊಡೆದು ಮತ್ತೊಂದು ಸಸಿ ಹುಟ್ಕೊಳ್ಳುತ್ತೆ, ಹೋಗಿಲ್ರಿ ಸರ್, ಅದು ಮತ್ತೆ ಪಕ್ಕಕ್ಕೆ ಏನು ಊಟಂಗಿಲ್ಲರಿ ಸರ್. ಅದ ಹೋಗಿ ಬಿಡ್ತಾಗ ಬುಡ್ಗಂತ ಬುಡ್ಗಂತ ಮ್ಯಾಕ್ ಹೋಗಿಂದೆ ಮ್ಯಾಲೆ ಕಾಯಿ ಸಣ್ಣ ಆಗತ್ರಿ ಸರ್. ಆ ಸಣ್ಣ ಸತ್ರ ಮತ್ತು ಮಾರ್ಕೆಟ್ಗೆ ರೀಚ್ ಆಗಂಗಿಲ್ಲರಿ ಸರ್. ಹಂಗಾಗಿ ಒಂದೂವರೆ ವರ್ಷ ತನಕ ಅಷ್ಟೇ ನಮ್ಗೆ ಫಲ ಹಚ್ಚಿದ್ದಲ್ಲಿಂದ ಅಂದ್ರೆ ಒಂದೂವರೆ ವರ್ಷ 9 ತಿಂಗಳು ಬೆಳೆಸ್ಬೇಕ್ರಿ. 6 ತಿಂಗಳು ಕಟ್ಟೋ ಚಲೋ ಬರ್ತ್ರಿ. 6 ತಿಂಗಳ ಮೇಲೆ ಕಾಯಿ ಸಣ್ಣ ಆಗತ್ತೆ ರೀ, ಮಾರ್ಕೆಟ್ ರೀಚ್ ಆಗಲ್ಲ, ತೆಗೆದು ಮತ್ತೆ ಬದ್ಲಿ ಪೀಕ್ ಮಾಡ್ಬೋದ್ರಿ ಸರ್. ಅದ್ರ ಬದ್ಲಿ ಪೀಕ್ ಮಾಡಿದ್ರೂ ಒಳ್ಳೆ ಇಳುವರಿ ಬರ್ತೀರಿ ಸರ್. ಅದರಿಂದ ಶೇಂಗಾ ಹಾಕಿವಿ ರೀ, ಶೇಂಗಾ ಒಂದು ಮೊಣಕಾಲ ಮಟ್ಟ ಶೇಂಗಾ ಬೆಳೆದೈತ್ರಿ ಸರ್. ಅದರಿಂದ ಎಲ್ಲ ಒಳ್ಳೆ ಇಳುವರಿ ಶೇಂಗಾ ಸಹಿತ ಚಲೋ ಬರ್ತೀರಿ ಸರ್. ಅದರೆಲ್ಲ ಸತು ಭೂಮಿಗೆ ಒಂದು ಸಾಲ ಗೊಬ್ಬರ ಕಡ್ದಾಗ ಹಾಕತ್ರಿ ಸರ್. 1 ಎಕರೆಗೆ 1-2 ಗಾಡಿ ಸಾವಯವ ಗೊಬ್ಬರ ಕಡ್ದಾಗ ಹಾಕತ್ರಿ ಸರ್. ಒಳ್ಳೆ ಇಳುವರಿ ಬರ್ತಾರೆ ಇಂದುಲ್ ಪೀಕಿಗೆ ರೀ. ಈ ಪಪ್ಪಾಯಿ ಗಿಡದಿಂದ ಉದುರಿದಂಥ ಎಲೆಗಳು ಭೂಮಿಗೆ ಸಂಪೂರ್ಣವಾಗಿ ಬೀಳೋದ್ರಿಂದ ಅಲ್ಲಿ ಹಸಿರೆಲೆ ಗೊಬ್ಬರ ಕೊಟ್ಟಂಗೂ ಆಗುತ್ತೆ, ಭೂಮಿ ಕೂಡ ಫಲವತ್ತತೆಯನ್ನು ಕಾಣಲಿಕ್ಕೆ ಸಾಧ್ಯ. ಭೂಮಿ ಮಿದು ಕೊಡ್ತೀರಿ ಸರ್, ಒಳ್ಳಿಂದುಲ್ಪಿಗೆ ಒಳ್ಳೆ ಬೆಳೆ ಚಲೋ ಬರ್ತೀರಿ ಸರ್. ಅದರಿಂದ ಮತ್ತೆ ಏನು ಪ್ರಾಬ್ಲಮ್ ಇರೋಂಗಿಲ್ಲರಿ, ಭೂಮಿ ಒಳ್ಳೆ ಚೆನ್ನಾಗಿರ್ತೀರಿ, ಅದು ಭಯಂಕರ ಸತು ಬರ್ತೀರಿ ಸರ್. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಇಂದುಲು. ಮತ್ತೆ ಬದ್ಲಿ ನಾಟಿ ಏನಾರು ಮಾಡಿದ್ರೂ ಏನು ಗೊಬ್ಬರ ಕೊಡಲಾರ್ದಂಥ ಬೆಳೆ ಬೆಳೆ ಕೊಡ್ತೀರಿ ಸರ್. ಅದರಿಂದ ನಾವು ಶೇಂಗಾ ಹಾಕಿದ್ವಿ, ತರಕಾರಿ ಪಪ್ಪಾಯಿ ತಕ್ಕಂದು ತಮಾಟೆ ಹಾಕಿದ್ರಿ, ಒಳ್ಳೆ ಇಳುವರಿ ಬಂತ್ರಿ ಸರ್. ಸೇಸ್ವ ಹೈಬ್ರಿಡ್ ಜೋಳ ಹಾಕಿದ್ರಿ, ಅದಕ್ಕೆ ಒಂದು ಕಾಳು ಏನು ಮತ್ತು ಗೊಬ್ಬರ ಹಾಕ್ಲಾರ್ದಂಗೆ ಒಂದೊಂದು ಎಕರೆಕ್ಕೆ ಒಂದು ಪಕೆಟಿಗೆ ರೀ ಸರ್. ಕಮ್ಮಿ ಅಂದ್ರೆ ಒಂದು 20 ಪಕೆಟ್ ಮೇಲೆ ಇಳುವರಿ ಜೋಳ ಬಂತ್ರಿ ಸರ್, ಚಲೋ ಆತ್ರಿ. ಹನುಮಂತಪುರ ಒಂದು ಪೀಕನ್ನು ನಾವು ಪಡೆದ ನಂತರ ಮುಂದಿನ ವರ್ಷ ಈ ಬೇರೆ ಆಹಾರ ಧಾನ್ಯಗಳ ಬೆಳೆಗಳನ್ನು ಈ ರೀತಿ ಮಿಶ್ರ ಬೆಳೆ ಪದ್ಧತಿಯನ್ನು ಮಾಡ್ತಾಯಿದ್ರಿ, ಯಾಕೆ ಈ ರೀತಿ ಮಿಶ್ರ ಬೆಳೆ ಪದ್ಧತಿ ಮಾಡ್ತಾಯಿದ್ರಿ, ಮತ್ತು ಯಾಕೆ ನಿರಂತರವಾಗಿ ಒಂದೇ ಬೆಳೆಯನ್ನು ಯಾಕೆ ಬೆಳೀಲಿಲ್ಲ ತಾವು? ಹೌದ್ರಿ ಸರ್, ಕಾಲುವಾಯಿ ಚೇಂಜ್ ಆಗ್ಬೇಕು ರೀ. ಅದು ಪಪ್ಪಾಯಿ ಒಂದೇ ಬೆಳೆ ಬೆಳೆದ್ರೆ ಮತ್ತು ಇದು ಆ ಗಿಡ ಇದ್ರೆ ಇನ್ನೊಂದು ಗಿಡಕ್ಕೆ ಮಾಡಿದ್ರೇನ ರೀ, ಆ ರೋಗ ಅಟ್ಯಾಕ್ ಆಗುತ್ತೆ ರೀ, ವೈರಸ್. ಈಗ ಒಂದ್ಸಲ ನಾವು ಬೆಳೆದೀವಿ ಅಂದ್ರೆ ಅದನ್ನು 1-6 ತಿಂಗಳು ಆ ಭೂಮಿ ಇದನ್ನ ಮಾಡ್ಬೇಕ್ರಿ ಸರ್. ಒಳ್ಳೆ ಆ ನಾಟಿ ಮಾಡ್ಬಾರ್ದ್ರಿ, ಬದ್ಲು ಮಾಡೋಕೆ ಅನುಕೂಲ ಐತ್ರಿ. ಆ ನಾಟಿ ಮಾಡಿದ್ರೆ ಎಲ್ಲ ಕೀಟನಾಶಕಗಳು ಹೋಗ್ಬಿಡ್ತೀರಿ, ಒಳ್ಳೆ ಮಾಡಿದ್ರೆ ಏನು ಮತ್ತೆ ನಮ್ಗೆ ಪ್ರಾಬ್ಲಮ್ ಆಗಂಗಿಲ್ಲ ಸರ್. ಹನುಮಂತಪುರ ಈ ರೀತಿಯಾಗಿ ನಾವು ನಾಟಿ ಮಾಡಿದಂಥ ಒಂದು ಪಪ್ಪಾಯಿ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಕೀಟಗಳು ಅಥವಾ ಕಂಡಾಗ ಅಥವಾ ಬಂದಾಗ ಅವುಗಳ ನಿವಾರಣಾ ಕ್ರಮಗಳನ್ನು ಹೇಗೆ ಅನುಸರಿಸ್ತೀರಿ ತಾವು? ನೋಡ್ರಿ ಸರ್, ಆ ಕೀಟನ ಜೀವಾಮೃತ ಕಳೆ ಹಾಕಿರಿ ಸರ್. ಅದರಿಂದ ನಾವು ಸ್ಪ್ರೇ ಮಾಡಿವ್ರಿ, ನಮಗೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲರಿ. ನಾವು ಏನು ಎಣ್ಣೆ ಗೊಬ್ಬರ ಅದನ್ನು ಯೂಸ್ ಮಾಡಿಲ್ಲರಿ ಸರ್. ಸಾವಯವ ಗೊಬ್ಬರನ ಮಡ್ಕೊಂತ ಬಂದಿವಿ, ನಮಗೆಲ್ಲ ಅನುಕೂಲ ಆತ್ರಿ. ರೋಗ ರುಜಿ ಎಲ್ಲ ಏನು ಇದಲ್ಲರಿ. ನಮ್ಗೆ ಕೃಷಿ ಇಲಾಖೆಯವ್ರು ಬಂದು ಅವರು ಈ ಜೀವಾಮೃತ ಮಾಡ್ಕೇರಿ ಅಂತ ಹೇಳಿದ್ರಿ. ಮತ್ತು ನಾವು ಇದನ್ನು ಎರವಳು ತಟ್ಟಿ ಮಾಡ್ಕೇರಿ ಅಂದರೆ ಎಲ್ಲ ಸಾಯಿ ಗೊಬ್ಬರದ ತಟ್ಟಿ ಮಾಡಿ ಎಲ್ಲ ಅನುಕೂಲ ಮಾಡ್ಕೊಂಡು ಎಲ್ಲ ನಾವು ಈ ಥರ ಮಾಡಿದ್ರೆ ನಮಗೇನು ರೋಗ ಏನು ಪಾಡಿಸಲಿಲ್ಲ ರೀ, ನಮಗೆಲ್ಲ ಚಲೋ ಆತ್ರಿ ಸರ್. ವರ್ಷಕ್ಕೆ 2 ಬೆಳೆಯನ್ನ ಪಡಿಬೋದು ಅಂತ ಹೇಳಿದಿರ್ತಾವೆ. ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಕಟಾವು ಮಾಡಿ, ಒಂದು ಸಾರಿ ಕಟಾವು ಮಾಡಿದ್ರೆ ಎಷ್ಟು ಆದಾಯವನ್ನು ನಾವು ನಿರೀಕ್ಷೆ ಮಾಡ್ಬೋದು? 9 ತಿಂಗಳಿಗೆ ಕಟಾವು ಬಂತಂದ್ರೆ ಸರ್, ಒಂದು ಆ ಬೆಳೆಗೆ ಕಟಾವು ಅಂದ್ರೆ 1-8 ಎಕರೆ ನಾವು ಈ ಸಲ ಮಾಡಿದ್ರಿ ಸರ್. ಅದರಿಂದ ಒಂದು 9 ಲಕ್ಷ ಲಾಭ ಪಡಿದ್ರಿ ಸರ್. ಅದರಿಂದ ಒಂದು 3 ಲಕ್ಷ ಖರ್ಚಾಯ್ತ್ರಿ ಸರ್. ಅದರಿಂದ ನಮ್ಗೆ ಒಳ್ಳೆ ಲಾಭ ಆತ್ರಿ ಸರ್. ಅದು ಏನು ನಮಗೆ ಪ್ರಾಬ್ಲಮ್ ಇಲ್ಲ, ಒಳ್ಳೆ ಮಾಡಿದ್ರೆ ಅನುಕೂಲ ರೀ ಅದು. ಮತ್ತು ಒಳ್ಳೆ ನಾವು ಈಗ ಖಾಲಿ ಆತ್ರಿ ಸರ್, ಆವಾಗಲೇ ಆಗಸ್ಟ್ನಲ್ಲಿಂದ ಮತ್ತೆ ಚಾಲು ಮಾಡ್ತೀವಿ. ಮುಂದೆ ರಂಜಾನ್ಗೆ ನಮ್ಗೆ ಚಾಲು ಆಗಿಬಿಡ್ತೀರಿ, ಮತ್ತು ಮಾಲ್ ಮಾರ್ಕೆಟ್ ರೀಚ್ ಆಗುತ್ತೆ, ನಮಗೇನು ಪ್ರಾಬ್ಲಮ್ ಇಲ್ಲರಿ, ರೈತರಿಗೆ ಒಳ್ಳೇದಾಗುತ್ತೆ ಸರ್. ಸಾಮಾನ್ಯವಾಗಿ ಪಪ್ಪಾಯಿ ಬೆಳೆಯಲ್ಲಿ ಕಂಡುಬರುವಂಥ ತೊಂದರೆಗಳು, ಈ ಗಾಳಿ ಬೀಸುವಂಥದ್ದು ಅಂಥ ಸಂದರ್ಭ ಬಂದಾಗ ಅದನ್ನು ನಿವಾರಣೆ ಹೇಗೆ ಮಾಡ್ತೀರಿ ಸರ್? ನಾವು ತಳೆಯಕ್ಕೆ ಮ್ಯಾಕ ಮಾಡ್ಬೇಕ್ರಿ ಸರ್. ಇಬ್ಬಡ್ಲು ಮಾಡಿದ್ರೆ ಗಾಳಿಗೆ ಗಿಡ ಉಳ್ಳಾಡ್ತಾರೆ ಅಲ್ಲಿಂದ. ಅದರಿಂದ ಬೇಸಿಗೆ ಒಂದು ಮೊಣಕಾಲು 2-4-5 ತಿಂಗಳು ಆತಂದ್ರೆ ರೀ, ಹಚ್ಚಿ 4-5 ತಿಂಗಳಿಗೆ ರೀ ಮಣ್ಣು ಬೆಡ್ ಮಾಡಿಸ್ಬೇಕ್ರಿ ಸರ್. ಬೆಡ್ ಮಾಡಿಸಿ ಏನು ಪ್ರಾಬ್ಲಮ್ ಆಗಲಾರ್ದಂಗೆ ನಾವು ಬೇಸಿ ಮಣ್ಣು ಒಗೆದು ಇದು ಮಾಡ್ಬೇಕ್ರಿ ಸರ್. ಗಾಳಿ ಮಳೆ ಆತಂದ್ರೆ ಇಲ್ಕಂದ್ರೆ ಗಿಡ ಉಳುತ್ತವ್ರಿ ಸರ್. ಸಾಲು ತಳೆಯಕ್ಕೆ ಮ್ಯಾಕ ಮಾಡ್ಬೇಕ್ರಿ ಸರ್. ಗಾಳಿ ಸೀದಾ ಹೋಗ್ಬಿಡ್ತೀರಿ, ಸ್ವಲ್ಪ ಬೀದಿ ಅಗಲ ಮಾಡ್ಕೊಂಡು ಅನುಕೂಲ ಮಾಡಿದ್ರೆ ಸೀದಾ ಗಾಳಿ ಹೋಗತ್ರಿ, ನಮ್ಗೇನು ಪ್ರಾಬ್ಲಮ್ ಆಗಂಗಿಲ್ಲ ರೀ. ರೈತರಿಗೆ ಎಲ್ಲ ಒಳ್ಳೆ ಇಳುವರಿ ಬರ್ತೀರಿ, ಚಲೋ ಆಗುತ್ತೆ ರೀ ಸರ್. ಪಪ್ಪಾಯಿ ಬೆಳೆಯನ್ನು ಮಾರುಕಟ್ಟೆ ವ್ಯವಸ್ಥೆ ಭಾಳ ಮುಖ್ಯವಾದದ್ದು. ಕಟಾವು ಮಾಡಿದ ನಂತರ ಮಾರುಕಟ್ಟೆ ವ್ಯವಸ್ಥೆಯ ಕ್ರಮಗಳನ್ನು ಹೇಗೆ ಮುಂದುವರಿಸ್ತೀರಿ ತಾವು? ನೋಡಿ ಸರ್, ಮಾರ್ಕೆಟ್ ಅದು ಹೆಚ್ಚು ಕಮ್ಮಿ ಆಗ್ಬೋದ್ರಿ. ನಾವು ಏನು ಮಾಡಿದ್ರೆ ನಾವು ಕಟಾವು ಆಗ ಕೊಡ್ಕಂತಾನೆ ಇರ್ಬೇಕ್ರಿ ಸರ್. ಖರೀದಾರ ಇಲ್ಲಿಗೆ ಕರೆಸ್ತಿದ್ರಿ, ಎಲ್ಲ ಇಲ್ಲೇ ನಮ್ಗೆ ಕಾಟಾದ ಮೇಲೆ ಪೇಮೆಂಟ್ ಕೊಡ್ತಿದ್ರಿ, ಎಲ್ಲ ತೂಕ ಹಾಕತ್ತೆ ಅಷ್ಟು ಕೊಡ್ತಿದ್ರಿ ಸರ್. ಎಲ್ಲ ನಮ್ಗೆ ಅನುಕೂಲ ಆತ್ರಿ, ಏನು ನಮ್ಮ ಪ್ರಾಬ್ಲಮ್ ರೈತರಿಗೆ ಏನು ಸಮಸ್ಯೆ ಅಲ್ಲಲ್ರಿ. ಎಲ್ಲಿಂದ ಬರ್ತಾ ಇದ್ರು ಖರೀದಿದಾರರು ಇದನ್ನು ಮಾರುಕಟ್ಟೆಗೆ ಕೊಂಡೊಯ್ಲಿ? ಅವರು ಆಂಧ್ರದಿಂದ ಬರ್ತಾರೆ ಸರ್, ಜಮಖಂಡಿ ಇಳ್ಕಲ್ಲಿಂದ ಬರ್ತಾರೆ ಸರ್. ಅಲ್ಲಿಂದ ಅವರು ಮಾರ್ಕೆಟಿಗೆ ಬಾಂಬೆ ದಿಲ್ಲಿ ಕಲ್ಕತ್ತಾ ಅವರೆಲ್ಲ ಆ ಕಡೆ ಕಳಿಸ್ತಾರೆ ಸರ್. ನಮಗಿಲ್ಲಿ ಎಲ್ಲ ಕಟ್ಟದ ಮೇಲೆ ಏನಿದ್ರು ಪೇಮೆಂಟ್ ಕೊಟ್ಟು ನಮಗೆ ಕಳಿಸ್ಬಿಡ್ತಾರೆ ಸರ್. ನಮಗೆಲ್ಲ ಅವರ ಕಟಾವ್ ಮಾಡಿ ಪ್ಯಾಕಿಂಗ್ ಮಾಡೋರು ಲೇಬರ್ ಎಲ್ಲ ಅವ್ರ ರೀ, ನಮ್ಮದು ಗಾಡ್ಯಾಕ ಹಾಕೋದು ಅಷ್ಟೇ ರೀ ಸರ್. ಅವರೆಲ್ಲ ತುಂಬಿಕೊಂಡು ಅವ್ರ ಹೋಗ್ರಿ, ಕಟಾವು ಪ್ಯಾಕಿಂಗ್ ಅವರು ಮಾಡ್ತಾರೆ ರೀ. ನಾವು ಗಾಡ್ಯಾಕೆ ಒಂದು ಒತ್ತು ಹಾಕಿ ಕೊಟ್ಟು ಚೀಟಿ ಮಾಡಿಸಿ ನಾವು ಬಂದ್ಬಿಡ್ತಿದ್ದೇವೆ ಸರ್. ಮತ್ತೇನು ನಮಗೆ ಪ್ರಾಬ್ಲಮ್ ಇಲ್ಲರಿ. 8 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದಂಥ ಈ ಪಪ್ಪಾಯಿ ಬೆಳೆಯಲ್ಲಿ ಕುಟುಂಬದವರು ಸಹಕಾರಿಯಾಗಿದೆ ತಮಗೆ? ನಮ್ಮ ಕುಟುಂಬದವರು ಸರ್, ನಾವು 5 ಜನ ರೀ. ನಾವು ಮೂವರು ತೋಟದಲ್ಲಿ ಕೆಲಸ ಮಾಡ್ತೀರಿ ಸರ್. ನಾವು ಅಷ್ಟು ಆ ಲೇಬರ್ ಮುಖಾಂತರ ಆಳಿ ಮುಖಾಂತರ ನಾವು ಎಲ್ಲರೂ ಸೇರಿ ಅಷ್ಟು ನಾಟಿ ಮಾಡ್ಕೊಂಡು ಅಷ್ಟು ಬೆಳೆ ಬೆಳ್ಕೊಂತ ನಾವು ಹೊಂಟಿವ್ರಿ ಸರ್. ಎಲ್ಲ ಮತ್ತು ಶೇಂಗಾರಿ ಎಲ್ಲ ಮಾಡ್ಕೊಂತ ಹೊಂಟಿವಿ. ಮತ್ತು ಎಲ್ಲ ಅನುಕೂಲ ಆಕೈತ್ರಿ ಸರ್. ಬೆಳೆ ವೈವಿಧ್ಯತೆಯನ್ನು ಮಾಡ್ತಾಯಿದ್ರು. ಈ ವರ್ಷ ಈ ಬೆಳೆ ಹಾಕಿದ್ರೆ ಮತ್ತೊಂದು ವರ್ಷ ಪಪ್ಪಾಯಿ ಬೆಳೆ ಬೆಳೆಯುವಂಥದ್ದು. ಈ ರೀತಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು, ಮತ್ತು ಬೆಳೆಯ ವೈವಿಧ್ಯತೆಯನ್ನು ಕಾಪಾಡ್ಬೋದು, ಜೊತೆಗೆ ಪರಿಸರದ ರೋಗಗಳು ಹರಡದಂತೆ ವಾತಾವರಣವನ್ನು ಕೂಡ ಸುಸ್ಥಿತಿಯಲ್ಲಿ ಇಡಬಹುದಾ? ಹೇಗೆ? ಹೌದು ರೀ ಸರ್, ವಾತಾವರಣ ಒಂದು ಭೂಮಿ ಆರೋಗ್ಯ ಬಿಡ್ಬೇಕು ರೀ ಸರ್. ಹಾಗಾದ್ರೆ ಎಲ್ಲ ಕೀಟನಾಶಕಗಳು ಇದಾಕತ್ತೆ ರೀ ಸರ್. ಈಗ ಒಂದು ತಕ್ಕ ಈ ಕಟಾವು ಇದು ಮುಗೀತೆ ಅಂದರೆ ಎಲ್ಲ ಖಾಲಿ ಆತಂದ್ರೆ ಸರ್, ಒಂದು 3 ತಿಂಗಳ ಭೂಮಿ ಹಂಗೆ ಬಿಡ್ಬೇಕು ರೀ ಸರ್. ಎಲ್ಲ ನೇಗಿಲು ಹೊಡೆದು ಹದ ಮಾಡಿ ಮಣ್ಣನ್ನು ಮೆದು ಮಾಡಿ ಬಿಟ್ರಿ ಸರ್. ಮುಂದೆ ಮತ್ತೆ ಒಳ್ಳೆ ನಾಟಿ ಮಾಡೋಕ್ಕೆ ಅನುಕೂಲ ಮಾಡ್ಬೇಕು ರೀ ಸರ್. ಬದಲಿ ಮತ್ತೆ ಹೊಲದಲ್ಲಿ ಹಚ್ಬೇಕು ರೀ, ಅದನ್ನೊಂದು ಪೀಕು ಹಾಕಬಾರ್ದ್ರಿ ಸರ್ ಪಪ್ಪಾಯಿ. ಇಲ್ಲಕ್ಕಿನ್ನ ಅದು ಇಳುವರಿ ಕಮ್ಮಿ ಬರ್ತಿರೋದ್ ಒಂಚೂರು, ಇನ್ನೂ ಭೂಮಿದು ಇದು ಇರ್ತಿರೋ ಅದು. ಬದಲಿ ಇದು ಮಾಡಿದ್ರೆ ಅನುಕೂಲ ಆಗತ್ರಿ ಸರ್. ಮತ್ತೆ ಒಳ್ಳೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಅದಕ್ಕೆ ಮಾಡ್ಬೋದ್ರಿ ಸರ್, ಏನು ಪ್ರಾಬ್ಲಮ್ ಇಲ್ಲ ರೀ. ಹನುಮಂತಪ್ಪರೇ, ಒಂದು ವರ್ಷದ ಸುದೀರ್ಘವಾದ 2 ಕ್ರಾಪ್ಗಳನ್ನು ತೆಗೆದುಕೊಂಡು ಮುಂದಿನ ವರ್ಷದ ಪರ್ಯಾಯ ಬೆಳೆ ಮತ್ತು ಇರುವಂಥ ಒಟ್ಟು ಜಮೀನಿನಲ್ಲಿ ಕಡಿಮೆ ಶ್ರಮ ಒಟ್ಟಾರೆಯಾಗಿ ಮಾರುಕಟ್ಟೆ ವ್ಯವಸ್ಥೆ ಕೂಡ ತಮ್ಮ ಬಳಿಗೆ ಬರ್ತಾರಂತ ಹೇಳ್ತಾ ಇದ್ರಿ. ಈ ಕೃಷಿ ಕ್ಷೇತ್ರದಲ್ಲಿ ಅದು ವಿಶೇಷವಾಗಿ ಈ ಪಪ್ಪಾಯಿ ಬೆಳೆನ ಬೆಳಿಬೇಕು ಅನ್ನುವಂಥ ಆಸಕ್ತ ರೈತ ಬಾಂಧವರು ಏನಾದರೂ ಮಾಹಿತಿಯನ್ನು ಪಡ್ಕೊಳ್ಬೇಕಂದ್ರೆ ಅಂಥವ್ರಿಗೆ ನೋಡ್ರಿ ಸರ್, ನಮ್ಮದಲ್ಲೂ ನಾಟಿ ಮಾಡಿದಾಗ ಯಾರು ನಮ್ಮ ಕೃಷಿ ಏನು ನಮಗೆ ನಾವು ಒಂದು ರೈತರಿಂದ ನಾವು ನೇಮಿಕೊಂಡು ನಾವು ಮಾಡಿದ್ರಿ ಚಲೋ ಆಯ್ತು ರೀ. ಈಗ ಅನುಕೂಲ ಆಗಿ ನಾವು ಎಲ್ಲ ಇದಾಗಿಂದ ಕೃಷಿ ಮೇಳದವ್ರು ಬಂದು ನಮಗೂ ಒಂದಿಟ್ಟು ಈ ಪುರಸ್ತಾ ಕೊಟ್ಟರೆ ನಾವು ಆ ರೀತಿ ಅವರು ಹೇಳ್ದಂಗೆ ನಾವು ಮಾಡ್ಕೊಂತ ಹೊಂಟಿವಿ ಸರ್. ಹಂಗಾಗಿ ನಮಗೊಂದು ಬಾಯರ್ ಕಂಪ್ನಿ ಬೈ ಸಂಸ್ಥೆ ಐತಿ ರೀ ಅಲ್ಲಿ, ಅಲ್ಲಿಂದ ಅವರು ಒಂದಿಟ್ಟು ಮಾವು ಅಗಿ ಕೊಟ್ರಿ ಸರ್. ಆ ಥರ ಅವರು ಒಂದು ಈ ಥರ ಮಾಡ್ಕೊಂತವ್ರು ಪಪ್ಪ ಇದು ಈ ಥರ ಹಿಂಗೆ ಕೃಷಿ ಮೇಳ ಅಂತ ಅವರು ನಮಗೆ ಮಾಹಿತಿ ಹಚ್ಚಿಕೊಟ್ರಿ ಸರ್. ಇವರೆಲ್ಲ ಬಂದು ನಮಗೂ ಈಗ ಅನುಕೂಲ ಮಾಡ್ಕೊಂತ ಹೊಂಟಾರ ಸರ್. ಅವ್ರು ಹೇಳ್ದ ನಾವು ನಡ್ಕೊಂತ ಹೊಂಟಿವಿ ಸರ್. ಒಟ್ಟಿನಲ್ಲಿ ಕೃಷಿಯನ್ನು ಮಾಡಲಿಕ್ಕೆ ತಾಳ್ಮೆ ಬೇಕು, ಸಹನೆ ಬೇಕು. ಸುದೀರ್ಘವಾದ ತಮ್ಮ ಕೃಷಿ ಜೀವನದಲ್ಲಿ ಈ ಪಪ್ಪಾಯಿ ಬೆಳೆಯ ಬಹಳಷ್ಟು ಇಳುವರಿಯನ್ನು ಪಡೆದರ ಜೊತೆಗೆ ಆದಾಯವನ್ನು ಕೂಡ ಕಂಡಿದ್ದೀರಿ ಹನುಮಂತಪ್ಪ ಹುಚ್ಚನೂರವರೇ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ತಮ್ಮ ಕೃಷಿ ಜೀವನದ ಯೋಚನೆಗಳು ಏನಂತ? ನಮ್ಮ ನೋಡ್ರಿ ಸರ್, ಈಗ ಅವು ಅದ್ರಾಗ ಪಪ್ಪಾಯಿದ್ರಾಗ ಕುರಿ ಮಾಡಿದ್ರೆ ಅನುಕೂಲ ರೀ ಸರ್. ಮರಿಗಳು ಸಾಕ್ಸಿದ್ರೆ ಅದರೊಳಗೆ ಕಸ ತಿಂದ್ರೆ ಅದರಿಂದ ಲಾಭ ಪಡಿಬೋದು ಸರ್. ಮುಂದಿನ ಟೈಮ್ ನಾವು ಅದನ್ನು ಮಾಡ್ಬೇಕನ್ನೋದು ಯೋಚನೆ ಐತೆ ರೀ. ಈಗ ಲೇಬರ್ದು ಒಂದಿಷ್ಟು ಸಮಸ್ಯೆ ಇದಕ್ಕೆ ನಾವು ಆ ಥರ ಮಾಡಿಲ್ಲ ಸರ್. ಅದ್ರಾಗ ಒಂದು 30-40 ಕುರಿಗಳು ಸಾಕ್ಬೋದು, ಮರಿಗಳು ಸಾಕಿ ಅದರಿಂದ ಲಾಭ ಪಡಿಬೋದು ರೀ ಸರ್. ಇನ್ನೂ ಒಳ್ಳೆಯ ಲಾಭ ತಗೋಬೋದು ರೀ ಸರ್. ಆದರೆ ಈಗ ನಾವು ಈ ಸಲ ಮಾಡಲ್ರಿ, ಮುಂದಿನ ಸರಿ ಆ ಟೈಪ್ ಎಲ್ಲ ಮಾಡ್ಕೊಂತ ನಾವು ಹೊಂಟಿವಿ ರೀ ಸರ್. ಮಾಡ್ಬೋದು ಮುಂದಿನ ದಿನಗಳಲ್ಲಿ ತಾವು ಮಾಡಬೇಕಾದಂಥ ಯೋಚನೆಗಳು ಜಾರಿಯಾಗಲಿ, ಅದರಿಂದ ಇನ್ನಷ್ಟು ಆದಾಯವನ್ನು ಇನ್ನಷ್ಟು ತಮ್ಮ ಕೃಷಿ ಜೀವನ ಉತ್ತಮವಾಗಲಿ ಅನ್ನುವಂಥ ನಮ್ಮ ಎಲ್ಲ ಕೇಳುಗರ ಶುಭ ಹಾರೈಕೆಯೊಂದಿಗೆ ಹನುಮಂತಪ್ಪ ಹುಚ್ಚನೂರವರೇ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಹನುಮಂತಪ್ಪ ಹುಚ್ಚನೂರು ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ನಡೆಸಿಕೊಟ್ಟವರು ಪ್ರಸಾದ್ ಹೆಗಡೆ. ಈಗ ಕೇಳಿ ಶಂಕರಪ್ಪ ಪರಸಪ್ಪ ಹೊಸಮನಿ ಅವರೊಂದಿಗೆ ಸಂದರ್ಶನವನ್ನು. ರೈತ ಮಿತ್ರರೇ, ಇವತ್ತು ನಮ್ಮ ಜೊತೆ ಹೊಸ ಜೀರಾಳ ಕಲ್ಗುಡಿಯ ಸಕ್ರೆಪ್ಪ ಪರಸಪ್ಪ ಹೊಸಮನೆಯವರಿದ್ದಾರೆ. ಸುಮಾರು 20 ಎಕರೆಯ ನೀರಾವರಿ ಆಶ್ರಿತ ಕೃಷಿ ಇವರದು. ಮುಖ್ಯ ಬೆಳೆ ಭತ್ತ, ವರ್ಷಕ್ಕೆ 2 ಬೆಳೆ ತೆಗೀತಾರೆ. ಅವರ ಕೃಷಿ ಅನುಭವಗಳನ್ನು ಅವರ ಮಾತುಗಳಲ್ಲಿ ಕೇಳೋಣ. ಸಕ್ರೆಪ್ಪ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಸುಮಾರು 20 ಎಕರೆಯ ಕೃಷಿ ಜಮೀನು ನಿಮ್ಮದು, ನೀರಾವರಿ ಸೌಲಭ್ಯ ಆದ ದೊಡ್ಡ ಕೃಷಿ ತಮ್ಮದು. ಇಲ್ಲಿ ಹೆಚ್ಚಾಗಿ ನೀವು ಭತ್ತನೇ ಬೆಳ್ಕೊಂಡು ಬರ್ತಾ ಇದ್ದೀರಿ ಪಾರಂಪರಿಕವಾಗಿ. ನಿಮ್ಮ ವಿವಿಧ ಅನುಭವಗಳು ಏನೇನು ಅಂತೀರಿ? ಈಗ ನಾವು ಒಂದು 15-20 ವರ್ಷದಿಂದ ನಾವು ಭತ್ತ ಬೆಳಕಿತ್ತೀವಿ ರೀ. ಮುಂಚೆಕ ನಮ್ಮ ಅಣ್ಣಾರು ಸೋನ ಮಸ್ರಿ ಅವು ಬೇರೆ ಬೇರೆ ಬಾಳ್ತಿದ್ರು. ಈ ಸೋನ ಮಸ್ರಿಗೆ ಸ್ವಲ್ಪ ಖರ್ಚು ಜಾಸ್ತಿ ಬರ್ತದೆ, ಎಣ್ಣೆ ಗೊಬ್ಬರ ಜಾಸ್ತಿ ಮಾಡ್ತಿದ್ವಿ. ಈಗ ನಾವು ಈಗ ಮಣ್ಣಿ ಬೆಳೆಯಲಿಂದ ಅವು ತಳಿ ಚೇಂಜ್ ಮಾಡಿದ್ರು. ಈಗ ತಳಿ ಚೇಂಜ್ ಮಾಡಿ ಆರ್ನಾರ್ ಅಂತ ಒಂದು ತಳಿ ಬಂದತ್ತೆ ರೀ. ಅದು ಕೆಲವು ಸಮಯದವರು ಬಂದು ಕೇಳಿದ್ರು, ಇನ್ನು ಬೆಳೆ ಚೇಂಜ್ ಮಾಡಿ ನೋಡ್ರಿ ಅಂದರು. ಆಮೇಲೆ ನಾಟಿಗೆನ ಚೇಂಜ್ ಮಾಡಿರಿ ಈ ಸತಿ ಸರ್ಸತಿ ಹಚ್ಚಕ್ಕಿಂತ ನಾಟಿಗೆ ಬೆಳೆ ನಾಟಿಗೆ ಬೇರೆ ಚೇಂಜ್ ಮಾಡಿ. ನಾವು ಅವು ಫಸ್ಟು 8-10 ಹಚ್ತಿದ್ರು, ಈ ಸತಿ 1-2 ಹಚ್ಚಿರಿ. ಆ ನಾಟಿಗೆಲಿಂದ ಸ್ವಲ್ಪ ಗಾಳಿ ಆಡಿದಂಗಾಗಿ ಇಳುವರಿ ಬಿ ಚೆನ್ನಾಗಿ ಬರಕತ್ತಿ. ಗದ್ದೆ ಬಡ್ಡಿ ಬಡ್ಡಿ ಬಂದು ಆಮೇಲೆ ನಾವು ನೀರನ್ನು ಸ್ವಲ್ಪ ಕಂಟ್ರೋಲ್ ಮೇಲೆ ಹರ್ಸಕತ್ತೀವಿ ನಾವು. ಹಂಗಾಗಿ ರೋಗನೂ ಕಮ್ಮಿ ಬಂದೈತೆ, ನಿಮಗೆ ಸತುವೂ ಕಮ್ಮಿ ಹಾಕಿವಿ. ಕನಿಷ್ಠ ಸೋನ ಮಸ್ರಿಗೆ ನಾವು 5-5.5 ಕ್ವಿಂಟಲ್ ತನಕ ಹಾಕ್ತಿದ್ವಿ, ಈ ಸತಿ ಇದಕ್ಕೆ 3.5 ಕ್ವಿಂಟಲ್ನಾಗ ಹಾಕಿ ನಾವು. ಆಮೇಲೆ ಅದಕ್ಕೆ 7-8 ರೂಪಾಯಿ ಎಣ್ಣೆ ಹೊಡ್ತಿದ್ದರು ಸೋನ ಮಸ್ರಿಗೆ, ಇದಕ್ಕೆ 3 ಸತಿ ಹೊಡ್ತಿದ್ರು ನಾವು ಈ ಸತಿ. ಹಂಗಾಗಿ ಇಳುವರಿನೂ 50 ರಂಗೆ ಬಂದತ್ತೆ ರೀ ನಮ್ಮದು. ಅದು 45-50 ಅದು ಬರ್ತದ್ರಿ, ಅಂದ್ರೆ ಖರ್ಚು ಸ್ವಲ್ಪ ಜಾಸ್ತಿ ಬರ್ತದೆ, ಇದು ಸ್ವಲ್ಪ ಖರ್ಚು ಕಮ್ಮಿ ಬಂದೈತೆ ನಿಮಗೆ, ಹಾಗಾಗಿ ಒಂದು ಸ್ವಲ್ಪ ಲಾಭ ನಮಗೆ ಇದು ಅದಕ್ಕಿಂತ ಇದು ಜಾಸ್ತಿ ಐತೆ. ಆಮೇಲೆ ರೇಟ್ನಾಗೂ 200-300 ರೂಪಾಯಿ ಇದು ಜಾಸ್ತಿ ಮಾರ್ತೈತೆ ರೀ, ಅದಕ್ಕಿಂತ ಇದು ಸ್ವಲ್ಪ ಜಾಸ್ತಿ ಮಾಡಿ, ಹಂಗಾಗಿ ನಮ್ಗೆ ಅದಕ್ಕಿಂತ ಇದು ಸ್ವಲ್ಪ ಲಾಭ ಜಾಸ್ತಿ ಕಾಣ್ತೈತೆ ರೀ. ಯಾಕಂತಂದ್ರೆ ನಿಮ್ಮದು 20 ಎಕರೆ ಜಮೀನು, 20 ಎಕರೆಯನ್ನು ನೀವು ನೆಲ್ಲು ಇದನ್ನು ಸೋನಾ ಮಸೂರಿ ಬೆಳಿಬೇಕಂತಂದ್ರೆ ಪ್ರತಿ ಎಕರೆ ಲೆಕ್ಕದೊಳಗೆ 20 ಎಕರೆಗೆ ನೀವು ಮಾಡಬೇಕಾದಂಥ ಇನ್ವೆಸ್ಟ್ಮೆಂಟ್ ದೊಡ್ಡದಾಗ್ಬಿಡ್ತದೆ. ಆ ಎಲ್ಲ ಆಲೋಚನೆ ಮಾಡಿ ನೀವು ಈ RNR ತಳಿನ ನೀವು ಆಯ್ಕೆ ಮಾಡಿಕೊಂಡ್ರಿ, ಇಲ್ಲಿ ಖರ್ಚು ಕಡಿಮೆ ಆಗ್ಲಿಕ್ಕತ್ತದ ನಿಮ್ಗೆ, 20 ಎಕರೆನು ನಿರಾಯಸವಾಗಿ ನೀವು ಬೆಳೆ ತೆಗಿಬಹುದು ಅನ್ನೋ ಆಲೋಚನೆಯಿಂದ ಬೆಳೆ ಬದಲಾವಣೆಯನ್ನು ಮಾಡಿಕೊಂಡ್ರಿ. ಈಗ ಈ ಬದಲಾವಣೆ ಏನು ಮಾಡಿಕೊಂಡ್ರಲ್ಲ ನೀವು, ಇದರೊಳಗೆ ಈ ಸೋನಾ ಮಸೂರಿ ಬೆಳೆಯೋ ಸಮಯದೊಳಗೆ ಆಗ್ತಿದ್ದಂಥ ಖರ್ಚಿಗೂ ಮತ್ತು ಈಗಿನ ಈ ಖರ್ಚಿಗೂ ವ್ಯತ್ಯಾಸದೊಳಗೆ ಎಷ್ಟು ಲಾಭ ನೀವು ಪಡ್ಕೊಂಡಿದ್ದೀರಿ? ಅದು 10-12 ಸಾವಿರ ಒಳಗೆ ಎಣ್ಣೆ ಪನಿ ಸ್ವಲ್ಪ ಜಾಸ್ತಿ ರೋಗ ಬಂದು ಮತ್ತೆ ಜಾಸ್ತಿ ಇದಾದ್ರೂ 10 ಸಾವಿರ ಒಳಗೆ ಉಳಿತಿದ್ರು, ಒಂದೊಂದು ಸತಿ ಅದ್ರ ಖರ್ಚು ಅದ ಹೊತ್ಕೊಂಡು ಹೋಗ್ತಾರೆ ಸೋನಾ ಮಸೂರಿ. ಈಗ ಹಂಗಾಗಿ ಇದು ನಮಗೆ ಈ ಬೆಳೆ ಒಂದು 25,000 22,000 ತನಕ ಲಾಭ ಆಗಿತ್ತು ರೀ ನಮಗೆ. ಇದು ಅದಕ್ಕೆ ಇದಕ್ಕೆ ಅದು ಒಂದೊಂದು ಸತಿ ನಾವು ಕೈಲಿ ಇಡ್ತಿದ್ದು ರೀ ಸೋನಾ ಮಸೂರಿಗೆ, ಒಂದೊಂದು ಸತಿ ಲಾಭನೂ ಆಗತ್ತೆ. ಇದು ಒಂದು ಈ ಸತಿ ನಮಗೆ ಏನು ಚೆನ್ನಾಗಿ ಬಂದು ಲಾಭನೂ ಜಾಸ್ತಿ ಆಯ್ತು, ರೇಟನ್ನು ಜಾಸ್ತಿ ಆಗೈತೆ ನೋಡ್ರಿ. ಇಳುವರಿ ಒಟ್ಟಾರೆ 20 ಎಕರೆ ಜಮೀನೊಳಗೆ ಇಳುವರಿ ಸರಿ ಸುಮಾರು ಈ ಹೊಸ ತಳಿಯ ಭತ್ತ ನಿಮ್ಗೆ ಎಷ್ಟು ಕೊಡ್ತು? 48 ರಂಗೆ ಬಂದೈತ್ರಿ ನಮ್ಮ ಎಕರೆಗೆ, ಕ್ವಿಂಟಲ್ ರೀ 75 kg, 48 ಚೀಲ ಬಂದೈತ್ರಿ 75 ರಂಗೆ ಎಕರೆಗೆ 48 ರಂಗೆ. 20 ಎಕರೆಗೆ ನೀವು ಸರಿ ಸುಮಾರು 900 ಚೀಲ ಮಾಡಿದ್ರಿ? ಹ್ಞೂ, ಒಟ್ಟು 20 ಎಕರೆಗೆ 48 ಚೀಲದಂಗೆ ಅಷ್ಟು ಬಂದೈತೆ ನೋಡ್ರಿ. ಇನ್ನು ಈ ತಳಿ ಬದಲಾವಣೆಯಿಂದ ಭೂಮಿಗೆ ಏನಾದರೂ ಲಾಭ ಆಗ್ಯದ ಅಂತ ಅನ್ನಿಸ್ತದನೋ ಹೆಂಗೆ? ಈ ನಾವು ಅದು ಸೋನಾ ಮಸೂರಿ ಕಂಟಿನ್ಯೂ ಮಾಡೋದಕ್ಕೆ ರೋಗ ಪಾಗ ಜಾಸ್ತಿಯಾಗಿ ಹೊಲಕ್ಕೆ ಇದಾಗಿಬಿಡತ್ತೆ ರೀ. ಈ ಸತಿ ನಾವು ತಳಿ ಚೇಂಜ್ ಮಾಡಿದ್ದಕ್ಕೆ ಇದು ಸ್ವಲ್ಪ ನೀರು ಕಂಟ್ರೋಲ್ ಹರಿಸೋದ್ರಿಂದ ಬಿರುಸು ಬಂದು ದಪ್ಪ ಬರ್ತದೆ, ಇದು ದಪ್ಪ ಬಂದು ತನಿ ಉದ್ದ ಬಿಟ್ಟು ಸ್ವಲ್ಪ ಕಾಳು ಬೀಸಿ ಚೆನ್ನಾಗಾಗಿ ಇಳುವರಿ ಜಾಸ್ತಿ ಬರ್ತದೆ ರೀ. ಇದು ಅದಕ್ಕೆ ನೀರು ಇಲ್ಲಿಂದ ಬಡ್ಡೆ ರೋಗ ಬಂದು ಇದಾಗಿ ಇದಾಗಿ ಬಿಡ್ತೈತೆ ರೀ. ಇವರು ಸಮೂಹದವರು ಅವರು ಬಂದು ಹೇಳಿದ್ರಿ, ನೀರು ಕಂಟ್ರೋಲ್ ಮಾಡಿ ಹಿಂಗೆ ಇದು ಮಾಡಿ ನೋಡ್ರಿ ಅಂದ್ರೆ, ನಾವು ಹಂಗೆ ಲೆಕ್ಕಕ್ಕೆ ಮಾಡಿದ್ರೆ ರೋಗ ಪಾಗ ನಮಗೆ ಭಾಳ ಕಮ್ಮಿ ಬಂತು ರೀ. ನೀರು ನಾವು ಜಾಸ್ತಿ ಇಟ್ಟು ಒಂದು 1/4 ಫುಟ್ ನಿಲ್ಲಿಸ್ಬಿಡ್ತಿದ್ರು ಫಸ್ಟ್, ಅದರಲ್ಲಿಂದ ಬಡ್ಡಿ ರೋಗ ಬಂದು ಎಲ್ಲ ಗದ್ದಿದಾಗಿ ರೋಗ ಜಾಸ್ತಿ ಬಂದು ಎಣ್ಣೆ ಪನ್ನಿ ಖರ್ಚು ಜಾಸ್ತಿ ಬಂದು ಕೆಲವೊಂದು ಸತಿ ಲಾಸ್ ಆಗಿಬಿಡ್ತಿದ್ರು ಸೋನಾ ಮಸೂರಿಗೆ, ಒಂದೊಂದು ಸತಿ ಲಾಭ ಬರ್ತಿತ್ತು ರೀ. ಇದು ಹಂಗಲ್ಲ ರೀ, ಈ ಸತಿ ಚೆನ್ನಾಗಿ ಬಂದು ನಮಗೆ ಸೋನಾ ಮಸೂರಿಗಿಂತ ಲಾಭ ಜಾಸ್ತಿ ಬಂದಿತ್ತು. ಇನ್ನು ಬಿತ್ತನೆಯೊಳಗೆ ಏನಾದರೂ ಬದಲಾವಣೆ ಮಾಡ್ಕೊಂಡಿರೋ ಹೆಂಗೆ? ಬದಲಾವಣೆ ಮಾಡಿರಿ ಫಸ್ಟ್ನಾಗ ನಾವು ಹೇಳಿದ್ರಿ, ಸೋನಾ ಮಸೂರಿನ ಒಂದು 70 kg ಚೀಲ 2.5-3 ಎಕರೆ ಹಚ್ತಿದ್ರು ಅವಾಗ, ಈಗ ಅದನ್ನು 70 kg 7-8 ಎಕರೆ ತನಕ ಹಚ್ತು ರೀ. ಹಂಗಾಗಿ ಅದ್ರಾಗ ಬೀಜದಾಗ ನಮಗೆ ಸ್ವಲ್ಪ ಲಾಭ ಆಗತ್ತೆ ರೀ. ಅವಾಗ ಭಾಳ ಹಚ್ಚೋದ್ರಿಂದ ಬಡ್ಡಿನ ಜಾಸ್ತಿ ಬರ್ತಿದ್ದಿಲ್ಲರಿ ಅದು. ಈಗ ನಾವು 1-2 ಹಚ್ಚೋದ್ರಿಂದ ಅದು ಗಾಳಿ ಆಡೋದಕ್ಕೆ ಸಾಲ ಪಡಿ ಮಾಡ್ತೀವಿ ರೀ. ಈಗ ಆ ಸತಿ ಏನು ಕಚ್ಚೆ ಪಿಚ್ಚಂಗೆ ಹೆಂಗೆ ಬೇಕಂಗೆ ಹಚ್ಚಿಬಿಡ್ತಿದ್ರಿ. ಈ ಸತಿ ಇಲ್ಲಿಂದ ಅಲ್ಲಿಗೆ ನೋಡ್ರಿ ಸಾಲ ಕಾಂತಿರ್ತೆ, 2 ಸಾಲ ಗ್ಯಾಪ್ ಇರೋದ್ರಿಂದ ಗಾಳಿ ಆಡ್ದಂಗಾಗಿ ಇಳುವರಿ ಸ್ವಲ್ಪ ಬೇಸಿ ಬರ್ತೀರಿ, ರೋಗನೂ ಕಮ್ಮಿ ಬರ್ತೈತಿ. ಆಮೇಲೆ ನೀರಿನ ನಿರ್ವಹಣೆ ಹೆಂಗೆ ಮಾಡ್ಲಿಕ್ಕತ್ತೀರಿ? ನೀರು ನಾವು ಹಚ್ಚಿದಾಗ ಸ್ವಲ್ಪ 4-5 ದಿವಸದಿಂದ ಸ್ವಲ್ಪ ಚೆನ್ನಾಗಿ ನೀರಿಟ್ಟು ಇದು ಮಾಡ್ತೀರಿ, ಕಳೆ ಬರ್ತಂತ. ಒಂದು ಕಳೆ ತೆಗೆಸಿದ ಮ್ಯಾಕ ನಾವು ಸ್ವಲ್ಪ ಅವಾಗ ಅಲ್ಲಿಂದ ಕಂಟ್ರೋಲ್ ಮಾಡ್ಕೊಂತ ಹೋಗ್ರಿ. ನೀರು ಸತು ಪತು ಹಾಕಿದಾಗ ಅಷ್ಟೇ ಒಂದು ಸ್ವಲ್ಪ ದಿವಸ ನಿಲ್ಲಿಸೋದು, ಮತ್ತು ಸತು ಇದಾದಾಗಲೇ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಹಂಗಾಗಿ ಸಿಗಸಿ ಮಾಡ್ಕೊಂತ ತೊಗೊಂಡಿದ್ದು ರೀ. ಅದರಲ್ಲಿಂದ ಬಿಯರು ಬೇಸ್ ಚೆನ್ನಾಗಿ ಇಳಿದು ಬಡ್ಡಿ ರೋಗ ಬರಲಾರಂಗೆ ಬೇಸಿ ಜಂಟು ದಿಡ್ಸು ಬಂದು ತನಿ ಬೇಸಿ ಬರ್ತತ್ತು ರೀ. ಇನ್ನು ಈ ನೀರಿನ ಕೊರತೆಯಿಂದ 2-2 ಪೀಕು ತೆಗೀತಾ ಇರೋರು ಈಗ ಒಂದೊಂದೇ ಪೀಕ್ ಮಾಡ್ಕೊಳ್ಲಿಕ್ಕತ್ತಾರ, ಅಂಥ ಸಂದರ್ಭದೊಳಗೆ ನೀವು 2 ಪೀಕು ಭತ್ತನೇ ಬೆಳೀಲಿಕ್ಕತ್ತೀರಿ, ಇದಕ್ಕೆ ಕಾರಣ ಬಹುಶಃ ನೀವು ನಿಮ್ಮ ನೀರಿನ ನಿರ್ವಹಣೆಯಲ್ಲಿ ಮಾಡ್ಕೊಂಡಿರುವಂಥ ಬದಲಾವಣೆ ಅಂತ ನನಗೆ ಅನ್ನಿಸ್ತದೆ. ಏನು ನಿಮ್ಮ ಅನುಭವ ಇದ್ರೊಳಗೆ? ಇಲ್ಲರಿ, ಈಗ ನಮ್ಮ ಕೆಲವೊಂದು ಪಂಪ್ ಸೆಟ್ ಅದವ್ರಿ, ಅದ್ರಾಗೆ ಕಲ್ಯಾಕೆ ನೀರು ಬಂದಾಗ ಕಲ್ಯದ ನೀರು ಇದು ಮಾಡ್ತೀವಿ ರೀ. ಕಲ್ಯದ ಇದಲ್ದಾಗ ನಾವು ಪಂಪ್ ಸೆಟ್ ಚಾಲು ಮಾಡ್ಕೊಂಡು ಕಲ್ಯದ ನೀರು ಇದ್ದಾಗ ಹೆಂಗೆ ಬೇಕಂಗೆ ದಬಾ ಸೇರಿಸಿಬಿಡ್ತಿದ್ರಿ. ಪಂಪ್ ಸೆಟ್ಲಿಂದ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನೀರು, ನಾವು ಕಂಟ್ರೋಲ್ ಹರಿಸೋದ್ರಿಂದ ಒಂದು ಸ್ವಲ್ಪ ಗದ್ದೆ ಆರ್ದಂಗಾಗಿ ಇಳುವರಿ ಚೆನ್ನಾಗಿ ಬರ್ತದೆ. ಅಂದರೆ ನೀರು ನಾವು ನಿರಂತರವಾಗಿ ನಿಲ್ಲಿಸೋ ಅಗತ್ಯ ಇಲ್ಲ ಅಂತ ಅನ್ನಿಸ್ತದೆ ನಿಮ್ಗೆ? ಪ್ರತಿ ನೀರು ಜಾಸ್ತಿ ನಿಂಡಿಸಿದ್ರೆ ಅವ್ರು ಬಡ್ಡಿ ರೋಗ ಜಾಸ್ತಿ ಬರ್ತೀರಿ. ಅಂದ್ರೆ ಹೊಲ ಒಣಗ್ಲಾರಂಗೆ ಒಟ್ಟ ಅರಿಶಿ ಅಂತ ಹೋದ್ರೆ ಚೆನ್ನಾಗಿ ಬರ್ತೈತೆ ರೀ. ಏನಪ್ಪ ಸಣ್ಣದಿದ್ದಾಗ ಅವ್ನು ಸ್ವಲ್ಪ ಕಳೆ ಪಳೆ ಬರ್ತಂತಂದು ನೀರು ನಿಡ್ತಾರೆ ರೀ, ಸ್ವಲ್ಪ ದೊಡ್ಡದಾದ ಮ್ಯಾಕ ಕಂಟ್ರೋಲ್ ಮಾಡ್ಕೊಂಡು ಹೋದಷ್ಟು ಪೀಕ್ ಚೆನ್ನಾಗಿ ಬರ್ತೈತೆ ರೀ. ಇನ್ನು ಈ ಕ್ರಿಮಿನಾಶಕಗಳ ಬಳಕೆ ಯಾವ ರೀತಿ, ಅದರ ನಿರ್ವಹಣೆ ಹೆಂಗೆ? ಯಾಕಂತಂದ್ರೆ ಕೆಲವೊಂದ್ಸಾರಿ ಏನು ಮಾಡಿಬಿಡ್ತಾರೆ, ನಮ್ಮ ರೈತರು ಅತಿಯಾದ ಕ್ರಿಮಿನಾಶಕಗಳನ್ನು ಬಳಕೆ ಮಾಡ್ತಾರೆ, ಒಂದು ಆತಂಕಕ್ಕೆ ಸಿಕ್ಕೊಂತಾರೆ ಅವರು. ಯಾವುದೋ ಒಂದು ಪೀಡೆ ಬಂದ ಕೂಡಲೇ ಏಕದಮ್ಮ ಬೆಳೆ ಹಾನಿ ಆಗಿಬಿಡ್ತದೆ ಅನ್ನೋ ಒಂದು ಟೆನ್ಷನ್ನೊಳಗೆ ವಿಪರೀತ ಕ್ರಿಮಿನಾಶಕಗಳ ಬಳಕೆ ಮಾಡ್ತಾರೆ. ಅದರಿಂದ ಬೆಳೆ ಹಾನಿಯನ್ನು ಏನಾದರೂ ತಪ್ಪಿಸಬಹುದು, ಆದರೆ ಆಹಾರದ ಗುಣಮಟ್ಟದ ಮೇಲೆ ಇದು ಕೆಟ್ಟ ಪರಿಣಾಮ ಬೀರ್ತದೆ. ಈ ಎಲ್ಲ ಆಲೋಚನೆ ಮಾಡಿದಾಗ ನಾವು ಕ್ರಿಮಿನಾಶಕಗಳ ಬಳಕೆಯನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಮತ್ತು ಅದು ಎಷ್ಟು ಮುಖ್ಯ ಅಂತ ನಿಮ್ಗೆ ಅನ್ನಿಸ್ತದೆ? ಕ್ರಿಮಿನಾಶಕ ಜಾಸ್ತಿ ಯೂಸ್ ಮಾಡೋದ್ರಿಂದ ತಿನ್ನೋ ಅಕ್ಕಿಗೆ ಸ್ವಲ್ಪ ಭಾಳ ಸಮಸ್ಯೆ ಬರ್ತದೆ. ಈಗ ಕೆಲವೊಂದು ನಮ್ಮ ಗಂಗಾವತಿ ಅಕ್ಕಿ ಫಸ್ಟ್ನ್ಯಾಗ ಸುತ್ತಮುತ್ತ ಹೆಸರಾದ ಅಕ್ಕಿ ರೀ ಇದು. ಈಗ ಕ್ರಿಮಿನಾಶಕ ಜಾಸ್ತಿ ಹೊಡೆಯೋದ್ರಿಂದ ಈಗ ನಮ್ಮ ಗಂಗಾವತಿ ಅಕ್ಕಿ ಹೆಸರು ಇಡಲ್ಲರಂಗಾಗೈತ್ರಿ, ಈಗ ಭಾಳ ಹೆಸರು ಕೆಡಕತೈತಿ ರೀ ಈಗ. ಹಂಗಾಗಿ ಕ್ರಿಮಿನಾಶಕ ಜಾಸ್ತಿ ಸೋನ ಮಸರಿ ಜಾಸ್ತಿ ಹೊಡಿಲಿಲ್ಲಪ್ಪ ಅಂದ್ರೆ ಅದು ದಕ್ಕದಿಲ್ಲ ರೀ. ಹಾಗಾಗಿ ನಾವು ಒಂದು ಸ್ವಲ್ಪ ಐಟಮ್ ಚೇಂಜ್ ಮಾಡಿದ್ರೆ ಅವು ಒಂದು ಸ್ವಲ್ಪ ಗುಣ ಆಗ್ಬೋದು. ಈಗ ಇದಕ್ಕೆ 5-6 ದಪ್ಪ ಹೊಡೆಯೋದು, ಇದನ್ನ 2 ದಪ್ಪ 3 ದಪ್ಪ ಹೊಡ್ಕಂದ್ರೆ ಇದು ಇದಾಗತೈತಿ ರೀ. ಹಂಗಾಗಿ ನಾವು ಚೇಂಜ್ ಮಾಡ್ಕೊಂತ ಹೋಗೋದು ಬೇಸ್ ಅನ್ನಿಸ್ತೈತಿ ರೀ. ಅಂದರೆ ನಾವು ಎಷ್ಟು ಕ್ರಿಮಿನಾಶಕ ಬಳಕೆಯನ್ನು ಕಡಿಮೆ ಮಾಡ್ತೀವಿ ಅದರಿಂದ ನಮ್ಮ ಆಹಾರದ ಗುಣಮಟ್ಟ ನಾವು ಕಾಪಾಡ್ಬೋದು, ಅದರ ಜೊತೆಗೆ ಮುಂದಿನ ಪೀಳಿಗೆಗೂ. ಯಾಕಂತಂದರೆ ನಾವು ಕ್ರಿಮಿನಾಶಕವನ್ನು ಏನು ಬಳಸ್ತೀವಿ ಅದು ಬೆಳೆ ಮೇಲೆ ಅದು ಬೀಳ್ತದೆ, ಅದರ ಜೊತೆಗೆ ಕ್ರಿಮಿಗಳ ಕಂಟ್ರೋಲ್ ಆಗ್ತದೆ ಹೌದು, ಆದರೆ ಆ ಕ್ರಿಮಿನಾಶಕ ನೀರಿನ ಜೊತೆ ಹರಿದು ಹೋಗಿ ಎಲ್ಲ ನಮ್ಮ ವಾಟರ್ ಬಾಡೀಸ್ ಎಲ್ಲ ಏನಿರ್ತದಲ್ಲ ಅಲ್ಲೆಲ್ಲನೂ ಕ್ರಿಮಿನಾಶಕಗಳ ಸೇರಿಕೊಂಡು ಅದನ್ನು ನಾವು ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ, ನಮ್ಮ ಪರಿಸರದಿಂದ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಭೂಮಿಯೊಳಗಿರ್ತದೆ, ನೀರೊಳಗಿರ್ತದೆ, ಅದೇ ನೀರನ್ನು ನಾವು ಬಳಸ್ತೀವಿ, ಅದೇ ಆವಿಯಾಗಿ ಮೋಡ ಆಗಿ ಮಳೆ ಬಂದರೂ ಕೂಡ ಮತ್ತೆ ಮತ್ತೆ ಮತ್ತೆ ಅದು ವಾತಾವರಣದೊಳಗೆ ಉಳ್ಕೊಂಡೇ ಉಳ್ಕೋತದೆ. ಆ ಕಾರಣದಿಂದ ಕ್ರಿಮಿನಾಶಕಗಳ ಬಳಕೆ ನಾವು ಕಡಿಮೆ ಮಾಡೋದು ಉತ್ತಮ ಅಂತ ನೀವು ಹೇಳಿಕತ್ತೀರಿ. ಇದರ ಜೊತೆಗೆ ನೀವು ಗಮನಿಸಿದ್ರೆ ಗಂಗಾವತಿ ಅಂತ ಈ ಭತ್ತದ ಕಣಜಿದ ನಾಡಿನೊಳಗೆ ನಾವು ಯಾವುದೇ ರಸ್ತೆಯೊಳಗೆ ನಾವು ಪ್ರಯಾಣ ಮಾಡಿದ್ರು ಕೂಡ ಆಚೆ ಈಚೆ ಹಸಿರು ತುಂಬಿದ ಹೊಲಗಳನ್ನು ನೋಡ್ತೀವಿ, ನಾವು ಭತ್ತದ ಗದ್ದೆಗಳನ್ನು ನೋಡ್ತೀವಿ, ಆದರೆ ರೋಡ್ ಮೇಲೆ ಕ್ರಿಮಿನಾಶಕದ ವಾಸನೆ ಹೊಡಿತಿರ್ತದೆ. ಇದು ಎಲ್ಲರ ಗಮನಕ್ಕೂ ಬರ್ತದೆ, ಇದು ಯಾರ್ಯಾರು ಅಡ್ಡಾಡ್ತಾರೆ ಎಲ್ಲರೂ ಗಮನಕ್ಕೂ ಬರ್ತದೆ. ಈ ಕಾರಣದಿಂದ ಮುಂದಿನ ದಿನಗಳಲ್ಲಿ ಗಂಗಾವತಿ ಭತ್ತ ಅಂತಂದ್ರೆ ಕೊಳ್ಳೋರೇ ಇರದ ಸ್ಥಿತಿ ಬರಬಹುದು ಹೆಂಗ? ಈಗ ಹಂಗಾಗೈತ್ರಿ, ಈಗ ಗುಳಿಗೆ ಅಂತ ಬರ್ತಲ್ರಿ, ಇದು ಗುಳಿಗೆ ಹಾಕೋದ್ರಿಂದ ಅಕ್ಕಿಗೆ ಭಾಳ ಸಮಸ್ಯೆ ಐತ್ರಿ ಅದು. ಹಂಗಾಗಿ ಈ ಗುಳಿಗೆ ಹಾಕಿ 20 ದಿವಸ ತನ ಸೈಡು ಮೇವು ಪಾವು ಹುಲ್ಲು ಪಲ್ಲು ಏನೋ ದನ ಪನ ತಿಂದ್ರು ಯಾಪಟಿಕ ಹಾಕತೈತ್ರಿ, ದನ ಒದ್ದಾಡವು ಭಾಳ ದನ ಸತ್ತವ್ರಿ. ಹಂಗೆ ಇದು ಗುಳಿಗಿಲಿಂದ ಸ್ವಲ್ಪ ಭಾಳ ಎತ್ತಿ ದನ ಇದಾದ ಮೇಲೆ ಅಕ್ಕಿಗೇನ ಭಾಳ ಇದಾಗತ್ತೆ ಅಂತಾರೆ. ಈಗ ನಾವು ಅದನ್ನ ಮಾಡಲಿಲ್ಲಪ್ಪ ಅಂದ್ರೆ ಗದ್ದೆ ತಕ್ಕನಕ್ಕೂ ಆಗೋದಿಲ್ಲರಿ ಈಗ. ಹಂಗಾಗಿ ಎಲ್ಲರೂ ಅದನ್ನ ಅವ್ರ ಲೆಕ್ಕಕ್ಕೆ ಈಗ ಕೆಲವೊಂದು ಬೇನೆ ಎಣ್ಣೆ ಅವು ಔಷಧ ಕೆಲವೊಂದು ಈ ಆಕಳು ಗೋಮಂತ್ರ ಎಂಡಿ ಅವೆಲ್ಲ ಕಲಿಸಿ ಒಂದು ಕೆಲವೊಂದು ಔಷಧ ಮಾಡಿ ಕೊಡಕತ್ತಾರೆ ಇವರು. ಅದನ್ನು ಸಿಂಪಡಿಸಿದ್ರೆ ಒಂದು ಸ್ವಲ್ಪ ಕಂಟ್ರೋಲ್ ಬರ್ತವೆ, ಅಕ್ಕಿಗೆ ಪಕ್ಕಿಗೆ ತಿನ್ನಕ್ಕೆ ಬನ್ನಕ್ಕೆ ಯಾವುದು ಸಮಸ್ಯೆ ಇಲ್ಲ, ಚಲೋ ಬರ್ತಂತಂದು ಇದು ಮಾಡಕತ್ತಾರೆ. ಅದನ್ನ ಎಲ್ಲರ ಅದನ್ನೊಂದು ಪದ್ಧತಿ ನೋಡ್ಕೊಂಡು ಹೋದ್ರೆ ಸ್ವಲ್ಪ ಕಂಟ್ರೋಲ್ ಆಗಿ ಅಕ್ಕಿ ಸಮಸ್ಯೆ ಮತ್ತೆ ಪಸ್ಟ್ನ್ಯಾಕಿದ್ದಂಗೆ ಬರ್ಬೋದು ಅಂತ. ಈ ನೈಸರ್ಗಿಕ ಕ್ರಿಮಿನಾಶಕಗಳು ಅಥವಾ ಜೈವಿಕ ಕ್ರಿಮಿನಾಶಕಗಳನ್ನು ಎಲ್ಲರೂ ಬಳಸಬೇಕಾಗ್ತದೆ. ಯಾಕಂತಂದ್ರೆ ಯಾರೋ ಒಬ್ಬರು ತಮ್ಮ ಹೊಲದೊಳಗೆ ಮಾಡಿದ್ರು ಅಂತಂದ್ರೆ ಆಜುಬಾಜುದವ್ರು ಮತ್ತೆ ಔಷಧಿ ಹೊಡೆದಿರ್ತಾರೆ, ಹಿಂಗಾಗಿ ಅದು ಕಂಟ್ರೋಲ್ ಆಗೋದಿಲ್ಲ. ಎಲ್ಲರೂ ಸಾಮೂಹಿಕವಾಗಿ ಪ್ರಯತ್ನ ಮಾಡಿದರೆ ಈ ಕ್ರಿಮಿನಾಶಕಗಳ ಬಳಕೆನ ಕಡಿಮೆ ಮಾಡಬಹುದು ಅಂತೀರಿ. ತುಂಬ ಸಂತೋಷ ಸಕ್ಕರೆಪ್ಪ ಅವರೇ, ಇದುವರೆಗೆ ನಿಮ್ಮ ಈ ಸಾಲು ಪಡೆ ಬೇಸಾಯದ ಬಗ್ಗೆ ನೀರಿನ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ ಸಕ್ರಪ್ಪ ಪರಸಪ್ಪ ಹೊಸಮನಿ ಅವರಿಂದ ಸಂದರ್ಶನವನ್ನು ಕೇಳಿದರೆ ನಡೆಸಿಕೊಟ್ಟವರು ಅರುಣ್ ನಾಯಕ್. ಈಗ ಕೆಲವು ಪ್ರಕಟಣೆಗಳು. ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ.